ಈ ವರ್ಷ ಇನ್ನ ಮಳೆಗಾಲ ಜಾಸ್ತಿ ಇದ್ದದಕ್ಕೆ ಸ್ವಲ್ಪ ಕಡಿಮೆ ಆಗೈತ್ರಿ ರೇಟ್. ಈಗ ನೀವು 6 ಎಕರೆದಲ್ಲಿ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, 8 ವರ್ಷದ ಅನುಭವ ನಿಮಗೆ. ಈಗ 6 ಎಕರೆ ಪ್ಲಾಟ್ ಅನ್ನ ಎಷ್ಟು ಇದನ್ ಮಾಡ್ಕೊಂಡಿರಿ, ವಿಭಾಗ ಮಾಡ್ಕೊಂಡಿರಿ? ಎರಡು ಭಾಗ ಮಾಡಿವ್ರಿ. ಅಂದ್ರೆ 3-3 ಎಕರೆದ ಒಂದ್ ಪ್ಲಾಟ್? 3-3 ಎಕರೆಕ್ ಒಂದ್ ಪ್ಲಾಟ್. ಈಗ 3 ಎಕರೆ ತಪ್ಪಲ ಬಂದಾಗ ಎಷ್ಟು ಮೊಟ್ಟೆಗಳನ್ನ ತಂದಿಡ್ತೀರಿ? 300-320. ನಮಗೆ ತಪ್ಪಲ ಹೈಟ್ ಬೆಳೆದಿತ್ತಂದ್ರ ಒಂದ್ 20 ಜಾಸ್ತಿ ತರ್ತೀವ್ರಿ, ಇಲ್ಲಾಂದ್ರ 300 ಅಂತ ತರ್ತೀವ್ರಿ. ಯಾಕೆ 3 ಎಕರೆದಲ್ಲಿ 300 ಮೊಟ್ಟೆ ಅಂದ್ರೆ ಕಡಿಮೆ ಆತಲ್ಲ, ತಪ್ಪಲ ಏನ್ ನಿಮ್ದು ಸರಿಯಾಗಿ ಬೆಳೆಯುದಿಲ್ವಾ ಹೇಗೆ? ಇಲ್ರಿ, ಅದ ನಮಗೆ ಅಡವು ಜಾಸ್ತಿ ಇಡ್ತೀವಲ್ರಿ, ಹಂಗಾಗಿ ನಮಗೆ ತಪ್ಪಲ ಜಾಸ್ತಿನೇ ಹೋಗುತ್ತೆ. ನಾವು ಅಷ್ಟೊಂದು ಜಾಸ್ತಿ ಅಂಗಲ ಮಾಡಿ ಮೇಸಂಗಲ್ರಿ, ಅದ ಹಂಗಾಗಿ ನಮಗೆ ತಪ್ಪಲ ಜಾಸ್ತಿನೇ ಹೋಗುತ್ತರಿ. ಅದ್ರಾಗ ಇದು 3-3 ಮಾಡಿವಲ್ರಿ, ಅಂತ ಪರಿ ಅಂದ್ರ ನಿಮ್ದು ಹಿಪ್ಪುನಳ್ಳಿ ಹಚ್ಚಿದ್ದು ಅಂತರ ಕಡಿಮೆ ಇದೆ ಬಾಳ ನಿಮ್ದು? ಮೂರು ಐತ್ರಿ. ಬಾಳ ಕಡಿಮೆ ಆಯ್ತಲ್ಲ, 3-3 ಕಡಿಮೆ ಆಗತ್ತರಿ. ಈಗೆಲ್ಲ 5-3 ಹಚ್ತಾರೆ. ಅದೇ ಈ ಕಡೆ ಮಾಡಿವ್ರಿ, 3.5-4 ಮಾಡಿವ್ರಿ. ದುರ್ಗಪ್ಪ ಅವರೇ, 6 ಎಕರೆ ರೇಷ್ಮೆಯಲ್ಲಿ 2 ಭಾಗ ಮಾಡ್ಕೊಂಡ್ರೆ 3-3 ಎಕರೆ ಅಂತೇಳಿ ಒಂದ್ ಪ್ಲಾಟ್ ಅನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ಒಂದ್ ಸಾರಿ 200-230 ಹಿಂಗೆಲ್ಲ ಲೇಯಿಂಗ್ಸ್ ಗಳನ್ನ 300-320 ಲೇಯಿಂಗ್ಸ್ ಅನ್ನ ಇಡ್ತೀರಿ ಒಂದ್ ಸಾರಿಗೆ. ಒಟ್ಟು ವರ್ಷದಲ್ಲಿ ಈ 6 ಎಕರೆದಲ್ಲಿ ಎಷ್ಟು ಬೆಳೆಗಳು ಬರ್ತವೆ? 7-8 ಬರ್ತಾವ್ರಿ. ಸರ್ತಿಗೆ 300 ಮೊಟ್ಟೆ ಅಂದ್ರೆ ಎಷ್ಟು ಇಳುವರಿ ಬರ್ತದೆ ಒಂದು 300 ಮೊಟ್ಟೆ ಇಟ್ಟಾಗ ನಿಮಗೆ? ಈಗ ಫಸ್ಟ್ನೇ ಸಲ 3 ಕ್ವಿಂಟಲ್ ಆಗೈತ್ರಿ, ಎರಡನೇ ಸಲ 2.5 ಕ್ವಿಂಟಲ್. ಅಂದ್ರೆ ಎವರೇಜ್ ನಿಮಗೆ 2.5 ಕ್ವಿಂಟಲ್ ಅಂತೂ ಬಂದೇ ಬರ್ತದೆ? 2.5 ಕ್ವಿಂಟಲ್ ಬರ್ತಾರೆ. ರೇಟ್ ಹೆಂಗ್ ಸಿಗಾಗತ್ತೆ ದುರ್ಗಪ್ಪ ಅವ್ರೆ? 630 ಫಸ್ಟ್ನೇ ಸಲ ಆತ್ರಿ, ಎರಡನೇ ಸಲ 500 ರೂಪಾಯಿ ಆಗತ್ತರಿ, 525. ಅಂದ್ರೆ ಪ್ರತಿ 10 ರೂಪಾಯಿ ಕೇಳಕತ್ತಾರ್ರಿ ಈಗ ಇಲ್ಲಿ. ಈಗೇನು ಮತ್ತೆ ಫೋನ್ ಮಾಡಿದ್ರೆ 670 ಅಂತಾರೆ, ನಾವು 700 ಆದ್ರೆ ಬಿಡ್ತು ಅಂತಾನಕತ್ತೀವ್ರಿ. ಅಂದ್ರೆ ರೇಟ್ ಒಳ್ಳೆ ಡಿಮಾಂಡ್ ಬರ್ತಾ ಇದೆ? ಹಾ ಐತ್ರಿ, ಚಲೋ ರೇಟ್ ಬರಕತ್ತೈತಿ. ಈಗ ನೋಡ್ರಿ, 1 ಕ್ವಿಂಟಾಲಿಗೆ 650 ಒಂದು ಕೆಜಿಗೆ ಅಂದ್ರೆ ನಿಮಗೆ 65,000 ರೂಪಾಯಿಗೆ ಒಂದು ಕ್ವಿಂಟಾಲು. ಸುಮಾರು ನಿಮ್ದು ಪ್ರತಿ ಸಾರಿನೂ ಎವರೇಜ್ ಆಗಿ 2.5 ಕ್ವಿಂಟಾಲ್ ಇಳುವರಿ ಬರ್ತಾ ಇದೆ. 65 ಅಂದ್ರೆ ನಿಮಗೆ 1,30,000, ಅದು ಒಂದು ನಿಮಗೆ 1,60,000 ತನ ಒಂದ್ ಸಾರಿ ಬರ್ತದೆ. 65-70,000 ತನ ಆಗಿದೆ. ಒಟ್ಟು 6 ಬೆಳೆಗಳು ಅಂತಂದ್ರೆ ಆನಾರ್ ಎವರೇಜ್ ನಿಮಗೆ ಒಂದ್ 10-12 ಲಕ್ಷ ರೂಪಾಯಿ ನಿವ್ವಳ ಲಾಭ ಬರ್ತಾ ಇದೆ. ಆಗತ್ತರಿ, ಒಂದ್ 10 ಲಕ್ಷ ರೂಪಾಯಿ ನೋಡ್ರಿ. ಈಗ 6 ಎಕರೆದಲ್ಲಿ ವರ್ಷದಲ್ಲಿ ಒಂದ್ 10 ಲಕ್ಷ ರೂಪಾಯಿ ಲಾಭ ತಕ್ಕೋತಾ ಇದ್ದೀರಿ. ಎಷ್ಟು ಜನ ದುಡಿತಾ ಇದ್ದೀರಿ ಒಂದು ಈ ಒಂದು 6 ಎಕರೆ ರೇಷ್ಮೆಯಲ್ಲಿ? ಅದ 6 ಎಕರೆ ರೇಷ್ಮೆಯಲ್ಲಿ ಅಂದ್ರೆ ನಾವು 4-6 ಇರೋದ ಜಾಸ್ತಿ ರೀ. ನಾವು 3 ಇರೋದ ಜಾಸ್ತಿ ರೀ. ಮಗ, ನಾವು, ನಮ್ಮ ಹೆಣ್ಮಕ್ಳು, ಒಂದು ಕೂಲಿ ಆಳು ತಗಂತೀವ್ರಿ ಎರಡು. ಈಗಿಂತ ಗೂಡು ಬಿಡ್ಸಾಗ ಇವು ಹೊಲ್ದಾಗ ಬೇರೆ ಕೆಲಸ ಮಾಡೋದಿತ್ತಂದ್ರ ಹೆಣ್ಮಕ್ಳು ಒಂದ್ 10 ಮಂದಿ 15 ಮಂದಿ ಎರಡು 3 ದಿವಸ ಆಗ್ಬೋದು ಕಲಸ್ರಿ. ಅಂದ್ರೆ ಸತತವಾಗಿ ಮನೆಯವ್ರ 4 ಮಂದಿ ಕೆಲಸ ಮಾಡ್ತಾರೆ. ವರ್ಷದಲ್ಲಿ ಕೂಲಿ ಆಳಿಗೆ ಏನ್ ಎಷ್ಟು ರೊಕ್ಕ ಖರ್ಚು ಮಾಡ್ತೀರಿ? ಬೇರೆ ಹೊರಗಡೆಯಿಂದ ಆಳು ತಗೋತಾರಲ್ಲ, ಎಷ್ಟು ಖರ್ಚು ಆಗ್ಬೋದು ಕೂಲಿ ಆಳಿ? ಈಗ ಒಂದ್ ಸಲಕ್ಕ ಒಂದ್ 10-15 ಸಾವಿರ ರೂಪಾಯಿ ಆಗತ್ತರಿ. ಈಗ ಗೂಡು ಬಿಡ್ಸಕ, ಕಬ್ಬಗಲ್ ಕೊಲ್ಲಿ ಕೊಯ್ಯಕ ಆಗತ್ತರಿ. ಒಂದ್ ವರ್ಷದಲ್ಲಿ ಒಂದ್ 15-20 ಸಾವಿರ ರೂಪಾಯಿ ಆಳಿಗೆ ಹೋಗತ್ತೆ? ಇಲ್ರಿ, ಒಂದ್ ಬೆಳಿಗೆ ರೀ, ಒಂದ್ ಬೆಳಿಗ್ಗೆ ಆಗತ್ತರಿ. 10-15 ಸಾವಿರ ರೂಪಾಯಿ ಲೇಬರ್ ಖರ್ಚು ಆಗತ್ತರಿ. ಹೇಗೆ 8 ವರ್ಷದಲ್ಲಿ ರೇಷ್ಮೆ ಕೃಷಿ ನಿಮಗೆ ಯಾವ ರೀತಿ ಕೈ ಹಿಡ್ದದ ಹೇಳಿ ಸ್ವಲ್ಪ, ಯಾವ ರೀತಿ ನೀವು ಅದರಿಂದ ಉದ್ದಾರ ಆಗಿರಿ? ಇದರಿಂದ ನಮಗೆ ಬೇಸ ಅನ್ನಿಸ್ತೈತ್ರಿ. ಹೇಗೆ ರೇಷ್ಮೆ ಮೇಯಿಸ್ಲಿಕ್ಕೆ, ಹುಳುಗಳನ್ನ ಮೇಯಿಸ್ಲಿಕ್ಕೆ ಮನೆ ಅದು ಕಟ್ಸ್ಕೊಂಡಿರಿ? ಕಟ್ಸಿವ್ರಿ, ಇದೇ ಮನೆ ಕಟ್ಸಿವ್ರಿ. ಎಷ್ಟು ಸೈಜ್ ಮನೆ ಇದೆ? 60-25 ಐತ್ರಿ, 26 ಐತೆ. ಗೌರ್ಮೆಂಟ್ ಕಡೆಯಿಂದ 1,37,000 ಬಂದವ್ರಿ ಸಹಾಯಧನ ಅಂತೇಳಿ. ಹ್ಮ್, ಬಂದ. ರೇಷ್ಮೆ ಇಲಾಖೆಯಿಂದ ಏನೇನು ಅನುಕೂಲತೆ ಸಿಗ್ತಾ ಇದೆ ನಿಮಗೆ? ಕೊಡ್ತಾರ್ರಿ ಚಂದ್ರಿಗಳು, ಈಗ ಮಿಷಿನ್ ಕಟ್ ಮಾಡೋ ಮಿಷಿನ್ ಕೊಡ್ತಾರ್ರಿ. ಇವು ಸಬ್ಸಿಡಿ ಆಗರಿ, ಅವು ಮನಿ ತೊಳ್ಯಾಕ ಮಿಷಿನ್ ಐತೆ ಅಂತ್ರಿ. ಮಿಷಿನ್ ಏನಿದೆ ಅವ್ರಿ, ನಮಗೆ ಬೇಕಿದ್ದು ಸಾಮಾನು ತಗೋಬಹುದ್ರಿ. ಸಬ್ಸಿಡಿ ಒಳಗೆ ಕೊಡ್ತಾರೆ? ಸಬ್ಸಿಡಿ ಒಳಗೆ ಕೊಡ್ತಾರ. ಮತ್ತೆ ನಿಮಗೆ ಏನೀಗೆಲ್ಲ ನೀವು ಪರ್ಫೆಕ್ಟ್ ಆಗಿಬಿಟ್ರಿ ರೇಷ್ಮೆ ಒಂದು ಇದ್ರೊಳಗ, ಅಥವಾ ಇಲಾಖೆಯವ್ರು ಬಂದು ನಿಮಗೆ ಮಾಹಿತಿ ಅದು ಕೊಡೋದೆಲ್ಲ ಮಾಡ್ತಿರ್ತಾರೆ ರೇಷ್ಮೆ ಇಲಾಖೆಯವರದು? ಕಡಿಮೆ ಆದ್ರಿ, ಅವರು ರಿಟೈರ್ಡ್ ಆಗಕತ್ತಾರ್ರಿ, ಹೊಸ ಮಂದಿನ ತಗೊಳಕತ್ತಿಲ್ರಿ. ಅವಾಗಂದ್ರ ವಾರದಾಗ 2 ಸಲ ಹಿಂಗ ಬರ್ತಿದ್ರಿ ರೇಷ್ಮೆ ಹುಳ ನೋಡ್ಕೊಂಡು ಹೋಗಕ, ಎಲ್ಲ ಹೆಂಗೈತೆ ಹೆಂಗಿಲ್ಲ ಅಂತ್ರಿ. ಈಗ ರಿಟೈರ್ಡ್ ಆದಂಗೆಲ್ಲ ಯಾರು ಬರವಲ್ರಿ, ನಾವೇ ಚೀಟಿ ಒಯ್ದು ಅವ್ರಿಗೆ ಇದ್ದಲ್ಲಿ ಕೊಟ್ಟು ಬರ್ಬೇಕ್ರಿ. ಮಾರ್ಕೆಟ್ ಬಿಲ್ಗಳು ನಿಮ್ಗೆ ಅದಕ್ಕೆ ಸಹಾಯಧನ ಹಾಕ್ತಾರೆ? ಹ್ಞೂ, ಹಾಕ್ತಾರೆ. ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ಸಾರಿಗೆ ವೆಚ್ಚ ಅಂತ ಇರ್ತದೆ? ಕೆಜಿಗೆ 10 ರೂಪಾಯಿ ಐತ್ರಿ, ಆಮೇಲೆ ಕೊಡ್ತಾರೆ. ಈಗ ರೇಷ್ಮೆ ಪ್ರತಿ ಸಾರನು ಹೋಗ್ಬೇಕಾರೆ ಎಲ್ಲಿಗೆ ನೀವು? ರಾಮನಗರಕ್ಕೆ ಹೋಗ್ಬೇಕು. ರಾಮನಗರಕ್ಕೆ ಹೋಗ್ತೀವ್ರಿ. ಈಗ ಮಾರಾಟದಲ್ಲಿ ಹೆಂಗಾಗ್ತದೆ? ಮಾರ್ಕೆಟ್ನಾಗ ಮಾಲ್ ಇದ್ದಂಗೆ ರೀ, ಹೆಚ್ಚು ಕಡಿಮೆ ರೇಟ್ ಆಗುತ್ತೆ. ಒಂದು ಸ್ವಲ್ಪ ಈ ಕಡೆ ಭಾಗದ ಮಂದಿಗೆ ಅಂದ್ರೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾರ್ರಿ. ಯಾವ ರೀತಿ ಕಿರಿಕಿರಿ? ತಗಂದಿರ್ತಾರ್ರಿ, ಏ ಹಂಗದೇವ ಹಿಂಗದೇವಾ, ಆರಿಸ್ತೀವಿ ಆರಿ ಹಾಕ್ತೀವಿ ಅಂತಂತೇಳಿ ಅದು ಒಂದೇ ಕಿರಿಕಿರಿ ಮಾಡ್ತಾರಪ್ಪ, ಅದು ಬುಟ್ಟಿಂದ ಬೇರೆ ಏನಿಲ್ಲ. ಈಗ ಇತ್ತೀಚೆಗೆ ಕಡಿಮೆ ಆಗೈತ್ರಿ, ಫಸ್ಟಿಗೆ ಜಾಸ್ತಿ ಇದ್ರೆ ಈಗ ಕಡಿಮೆ ಆಗೈತೆ. ಇಲ್ಲಾಂದ್ರೆ 500 ಕೊಡು, 1000 ಕೊಡು, ಇಲ್ಲಾಂದ್ರೆ 2 ಕೆಜಿ ಸೂಟ್ ಕೊಡು, 1 ಕೆಜಿ ಸೂಟ್ ಕೊಡು, ಏನು ಮುಟ್ಟಂಗಿಲ್ಲ ಹಂಗೆ ಕಾಟ ಮಾಡಿಸ್ಬಿಡ್ತು ಅಂಬೋದು. ಈಗ ಈ ಟೈಪ್ ಅಂತಾರೆ. ನಾವು ಕೇಳಲ್ಲ ಅಂತಂದ್ರೆ ಆಫೀಸರ್ ತಕ್ಕ ಹೋದ್ರೆ ಅವಾಗ ಸುಮ್ಮನೆ ಕೇಳ್ತಾರೆ. ಈ ಎಲ್ಲ ನಿಮಗೆ ಮಾರುಕಟ್ಟೆದ ಅನುಭವ ಆಗಿಬಿಟ್ಟದೆಲ್ಲ ಪೂರ್ತಿ? ಹಾಂ, ಅನುಭವ ಆಗಿದೆ. ನೀವೇ ಹೋಗ್ತೀರ ಎಲ್ಲ ತಗೊಂಡು ಅಲ್ಲಿಗೆ? ಹಾಂ, ನಾವೇ ಹೋಗ್ತೀವಿ. ಹೇಗೆ ಹೋಗ್ತಾರೆ ಇಲ್ಲಿಂದ ಮತ್ತೆ ಹೇಗೆ ಅಲ್ಲಿಂದ ಹೋಗ್ಬೇಕಾದ್ರೆ ಕಷ್ಟ ಆಗತ್ತಲ್ಲ ರಾಮನಗರಕ್ಕೆ? ಏನಿಲ್ರಿ, ಇಲ್ಲಿ ನಾವು 4-5 ಜನ ಕಲ್ತ್ಕಾಸಿ ಇವು ಅಶೋಕ್ ಲೀಲ್ಯಾಂಡ್ ತಗೊಂಡು ಹೋಗ್ತೀವ್ರಿ. 4-5 ಮಂದಿ ಕರ್ಕಂದು ಅಶೋಕ್ ಲೀಲ್ಯಾಂಡ್ ತಗೊಂಡು ಹೋಗ್ತೀವಲ್ರಿ, ಅದ್ರಾಗ ಬಾಡಿಗೆ ಇಷ್ಟಂತ ಮುಗಿಸಿರ್ತೀವ್ರಿ. ಎಷ್ಟಾಗತ್ತೆ ಒಬ್ಬರಿಗೆ ಖರ್ಚು ನಿಮಗೆ ಇಲ್ಲಿಗೆ ಒಂದು ನಿಮಗೆ 2 ಕ್ವಿಂಟಲ್ 3 ಕ್ವಿಂಟಲ್ ಗೂಡು ಒಯ್ಬೇಕಾದ್ರೆ ಎಷ್ಟಾಗತ್ತೆ ನಿಮಗೆ? ಈಗ ನಾವು ಕೆಜಿ ಲೆಕ್ಕ ಮಾಡ್ತೀವ್ರಿ, ಇಲ್ಲಾಂದ್ರೆ ಲಿಂಕ್ಸ್ ಲೆಕ್ಕ ಮಾಡ್ತೀವ್ರಿ. 100 ಲಿಂಕ್ಸಿಗೆ 1000 ರೂಪಾಯಿದಂತೆ ಇದು ಮಾಡ್ತೀವ್ರಿ. 300 ಇತ್ತಂದ್ರೆ 3000 ರೂಪಾಯಿ ಕೊಡ್ತೀವ್ರಿ. ನಮ್ದು ಬಂತು ಅದ್ರ ಗಾಡಿದು, ಅದೇ ಗಾಡಿಯಲ್ಲಿ ಹೋಗಿ ಮತ್ತೆ ಅದೇ ಗಾಡಿಯಲ್ಲಿ ವಾಪಸ್ ಅದೇ ಗಾಡಿಯಾಗ ಬರ್ತೀವ್ರಿ. ಏಸು 3 ಜನ ಹೋಗ್ತಿರೋ, 4 ಜನ ಸೇರಿ? ಏ, 5-6 ಜನ ಇರ್ತೀವ್ರಿ. 17-20 ಟಿಕ್ಕಿ ಇರ್ತಾವ್ರಿ ಚೂರೇಜ್ ಕಡಿಮೆ. ಹೇಗೆ ಇದನ್ನೆಲ್ಲ ಗೂಡನ್ನ ಹೇಗೆ ಪ್ಯಾಕಿಂಗ್ ಮಾಡ್ತಾರೆ ನೀವು? ಯಾವ ಚೀಲದಲ್ಲಿ ತುಂಬ್ಕೋತೀರ ಅಥವಾ ಹೇಗೆ ಮಾಡ್ತಾರೆ? ಅಲ್ಲೇ ರಾಮನಗರದಾಗ ಇರ್ತಾವ್ರಿ ಅವು ಚೀಲಗಳು, ಅವೇ ತರ್ತವ್ರಿ. ಬೀಡಿ ಚೀಲ ಟೈಪ್ ಇರ್ತಾವ್ರಿ ಅವು, ಸ್ವಲ್ಪ ಜಲ್ ಒಂದು ಚೀಲ ಅಂದ್ರೆ ಎಷ್ಟು ಹಿಡಿತಾವ ಒಂದು ಚೀಲ? ಅವು 65-70 ಕೆಜಿ. ಅಂದ್ರೆ ಒಂದು 4-5 ಚೀಲ ಆಗತ್ತೆ ನಿಮ್ದು? 3-4 ಚೀಲ ಆಗ್ತಾರೆ. 4 ಚೀಲ ಆದ್ರೆ ಎಲ್ಲಾ ಚೀಲಗಳನ್ನ ಗಾಡಿಯಲ್ಲಿ ಹೇರ್ಕೊಂಡು ಮ್ಯಾಗ ತಾಡ್ಪಾಲ ಹಾಕೊಂಡು ಕಟ್ಕೊಂಡು ಹೋಗ್ತೀರಿ? ಮಳೆ ಬರ ಅಂಜಾದಿತ್ತಂದ್ರೆ ಹಾಕ್ತೀವ್ರಿ, ಇಲ್ಲಾಂದ್ರೆ ಹಾಕಂಗಿಲ್ಲ. ಅವ್ಕೆ ಗಾಳಿ ಆಡಿದಷ್ಟು ಬೇಸರಿ. ಮಳೆ ಅದು ಬಂತಂದ್ರೆ ಗೂಡುಗಳಿಗೂ ಏನು ನುಕ್ಸಾನ ಅದು ಏನು ಆಗತ್ತಾ ಆ ಥರ ಏನು ಆಗಂಗಿಲ್ಲರಿ. ತಾಡ್ಪಾಲ ಇರ್ತಾವ್ರಿ, ಒಂದಲ್ದ 2 ಹಾಕ್ಬಿಡ್ತೀವ್ರಿ ಮೇಲೆ ಹಾಕಿ ಹಗ್ಗ ಬಿಗ್ತೀವಲ್ರಿ. ತೊಯ್ಯಂಗಿಲ್ರಿ, ತೊಯ್ ಹಂಗೇನೇ ಅನುಮಾನ ಇತ್ತಂದ್ರೆ ನಾವು ಅಲ್ಲಿ ಮೊದಲು ಎಲ್ಲೇನು ಪೆಟ್ರೋಲ್ ಪಂಪ್ ಅಲ್ಲಿ ನಿಂದಿರಿಸಿ ನಮ್ಮದು ನಾ ಕಾಜಿ ನಾವು ಮಾಡ್ಕೊಂತೀವ್ರಿ. ಈಗ ಹಿಪ್ಪು ನೇರಳೆ ಹುಳುಗಳಿಗೆ ಚಾಕಿಯನ್ನು ಎಲ್ಲಿಂದ ತರ್ತೀರಿ ನೀವು? ಈಗ ಕಿರಣಿಗೇರಿಲಿಂದ ತರಿಸ್ಕೊತೀವ್ರಿ, ಕನಕಪುರ. ಹ್ಞೂ, ಅಲ್ಲಿಂದ ಚಾಕಿ ತರಿಸ್ತೀರಿ? ಹ್ಞೂ. ಹೇಗೆ ಕೊಡ್ತಾರೆ ನಿಮಗೆ? ಅವ್ರು 100 ಲಿಂಗ್ಸಿಗೆ 5000 ತಗೊಂತಾರ್ರಿ. ಇನ್ನು ಮುಖ್ಯವಾಗಿ ಚಾಕಿಗಳು ತಂದಮೇಲೆ ಅವಕ್ಕೆ ಮೇಯಿಸೋದು ಹೆಂಗೆ? ತಪ್ಪಲ ಯಾವ ಹೊತ್ತು ಕೊಡ್ತೀರಿ? ಎಷ್ಟೆಷ್ಟು ಕೊಡ್ಬೇಕಾಗತ್ತೆ ತಪ್ಪಲ? ಮತ್ತೆ ಹುಳುಗಳು ಬೆಳೀತಾ ಬೆಳೀತಾ ಬೆಳೀತಾ ಎಷ್ಟು ವಾರದಲ್ಲಿ ಗೂಡು ಕಟ್ಲಿಕ್ಕೆ ಪ್ರಾರಂಭ ಆಗ್ತವೆ ಸ್ವಲ್ಪ ಹೇಳಿ ಡಿಟೇಲ್ ಆಗಿ? ಅವು ಇಲ್ಲಿಗೆ ಬಂದು ಒಂದು 15 ದಿನದಾಗ ಗೂಡು ಕಟ್ತಾವ್ರಿ. ಆದ್ರೆ ಈಗ ನಮ್ಮ ತಲ್ಲಿ 2 ಜರ ಪಾಸ್ ಆಗ್ಬೇಕ್ರಿ. 2 ಜರ ಪಾಸ್ ಆದಿಂದ ಆಮೇಲೆ ಒಂದು 6 ದಿನ ಮೇಯ್ತೇವ್ರಿ. 6 ದಿನ ಮೇಯ್ದಿಂದ ಹಣ್ಣಿಗೆ ಬರ್ತಾರೆ ಹುಳ. ಹಣ್ಣಿಗೆ ಬಂದಗಳಿಗೆ ಇವು ಗೂಡು ಕಟ್ತಾವ್ರಿ. ಹಣ್ಣಿಗೆ ಬಂದ್ಮೇಲೆ ಹೆಂಗೆ ಗೊತ್ತಾಗತ್ತೆ ನಿಮ್ಗೆ ಅದು ಹುಳ? ಇಲ್ಲರಿ, ಆಗಲ್ಲ ಗೊತ್ತಾಗತ್ತವ್ರಿ, ಕಲರ್ ಚೇಂಜ್ ಆಗ್ತಾವ್ರಿ. ಈಗ ಹಸಿರು ಕಲರ್ ಇರುತ್ತಲ್ಲ, ಒಂದು ಸ್ವಲ್ಪ ಈ ಬಾದಾಮಿ ಕಲರ್ ಟೈಪ್ ಬರ್ತಲ್ರಿ ಆಗಲಿ, ಇಲ್ಲಾಂದ್ರೆ ಕೆಲವೊಂದು ಹುಳ ಎಲ್ಲರ ತಪ್ಪಲ ಕಟ್ಟಕ್ಕೆ ಚಲೋ ಮಾಡ್ತಾವ್ರಿ. ಅದೇ ಅಂಜಾದ್ ನೋಡಿ ಇಲ್ಲಾಂದ್ರೆ ಸಾಯಂಕಾಲನ ಬೆಳಗ್ಗೆನ ಇವು ಇಟ್ಬಿಡ್ತೀವ್ರಿ ಚಂದ್ರಿಕ. ಎಲ್ಲ ಹುಳ ಹಣ್ಣಿಗೆ ಒಮ್ಮೆ ಬರ್ತಾವ ಏನು ಹಿಂದೆ ಮುಂದೆ ಅಕ್ಕವ? ಒಂದು ದಿವಸ ರೀ, ಒಂದೇ ಒಂದು ಈಗ ಇವತ್ತು ಈಗ ಬೆಳಗ್ಗೆ ಈಗ ಇಷ್ಟೊತ್ತಿನಾಗ ಬಂದಿರ್ತಾವಲ್ರಿ, ನಾಳೆ ಬೆಳಗ್ಗೆ ಇಷ್ಟೊತ್ತಂಬಂದ್ರೆ ಅಷ್ಟು ಬಂದ್ಬಿಡ್ತಾವ್ರಿ. ಒಂದು ದಿವಸ ಹಿಂದೆ ಮುಂದೆ ಆಗತ್ತೆ. ಆದ್ರೆ ಇಲ್ಲಾಂದ್ರೆ ಸ್ವಲ್ಪ ವಾತಾವರಣ ಕುದಿ ಇತ್ತಂದ್ರೆ ಅಷ್ಟು ಒಮ್ಮೆಕ್ ಬಂದ್ಬಿಡ್ತಾರೆ ಜಲ್ದಿ. ತಂಪು ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಲೇಟ್ ಆಕ ಹಿಂದೆ ಮಾಡ್ತಾವ್ರು. ಹೇಗೆ ತಪ್ಪಲ ದಿವಸ ಎಷ್ಟೆಷ್ಟು ಆಗ್ಬೇಕಾಗ್ತಾವ? 2 ಜ್ವರ ದಾಟಿದ ಮೇಲೆ 3ನೇ ಜ್ವರಕ್ಕೆ ಏನು ಬಂದಿರ್ತಾವಲ್ಲ ನಿಮಗೆ, ಅವಾಗ ತಪ್ಪಲ ಭಾಳ ತಿಂತಾವ? ಇಲ್ರಿ, ಸ್ವಲ್ಪ ಕಡಿಮೆ ತಿಂತಾವ್ರಿ. ಅವಾಗ ಒಂದು ತೆಕ್ಕೆ 2 ತೆಕ್ಕೆ ತಿಂತಾವ್ರಿ. ಆಮೇಲೆ ದಿವಸಕ್ಕಿಟ್ಟು ನಾವು ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೀವ್ರಿ. ಆಗಲ್ಲ ಇಗ್ಗಿಸಂತ ಇಗ್ಗಿಸಂತ ಹೋಗ್ತೀವ್ರಿ. ಅವ್ರು ದಿವಸ ಒಂದು 10 ತಿನ್ನಂಗಲ್ಲ, ಒಂದು ಕಡೆ ಒಂದು ಮಾರಿ ಕಡೆ ಒಂದು ಮಾರಿ ಇಗ್ಗಿಸಂತ ಇಗ್ಗಿಸಂತ ಹೋದಂಗಲ್ಲ ಅವು ಬೆಳವಣಿಗೆ ಹಾಕ್ಯಂತ ಬರ್ತಾವ್ರಿ. ಎಷ್ಟು ಹೊತ್ತು ತಪ್ಪಲು ಹಾಕ್ತಿರ್ತಾರೆ ಕೆಲ ಫುಲ್ ಬೆಳವಣಿಗೆ ಆದಮೇಲೆ 2ನೇ ಜ್ವರ ಬಂದ ಮೇಲೆ? ಬೆಳಗ್ಗೆ 6 ಗಂಟೆಗೆ ಬರ್ತು, 6 ಗಂಟ್ಲಿಂದ 8 ಗಂಟೆ ಅಂಬದ್ರಾಗ ಹಾಕ್ತೀವ್ರಿ. ಸಾಯಂಕಾಲ 5 ಗಂಟ್ಲಿಂದ 6:30 ಅಂಬದ್ರಾಗ ಹಾಕ್ತೀವ್ರಿ. ಎಷ್ಟೆಷ್ಟು ಹಾಕ್ತಿರ್ ತಪ್ಪಲ? ಅಷ್ಟಂತ ಇಲ್ರಿ. ಈಗ 200 ಲೇಯಿಂಗ್ ಮೊಟ್ಟೆ ಇಟ್ಟಿರ್ತಿರಲ್ಲ, 200 ಮೊಟ್ಟೆ ಅಂದ್ರೆ ನೀವು ಹೇಗೆ ಅದನ್ನ ಏನು ನಿಮ್ಗೆ ಲೆಕ್ಕ ಬೇಕಲ್ಲ, ಅದಕ್ಕೊಂದು ತಪ್ಪಲ ಎಷ್ಟು ತಿಂತಾವ ಎಷ್ಟಿಲ್ಲ ಎಷ್ಟು ಹಾಕ್ಬೇಕು ಅಂತೇಳಿ ಹಂಗೆ ತಂತಂದ ತಪ್ಪಲ ಒಟ್ಬಿಟ್ರೆ ಹಂಗೆ? ಹಂಗಲ್ರಿ, ಈಗ ಒಂದು ದಿವಸ ಈಗ ತಿಂದಿರ್ತಾವಲ್ರಿ, ನಾಳೆಗೆ ಮತ್ತೆ ಒಂದು 2 ತೆಕ್ಕಿ ಜಾಸ್ತಿನೇ ಕೊಯ್ತೀವ್ರಿ 2 ವರೆ ಆ ಟೈಪ್. ನೋಡಿದ್ರಿ ಎಷ್ಟು ತಿಂದದ, ಎಷ್ಟು ಸ್ವಚ್ಛ ತಿಂದದ ಅದ್ರ ಮೇಲೆ ತಿಂದ ಹೆಂಗೆ ತಿಂತಾವ ಅದ್ರ ಮೇಲೆ ಒಂದು 2 ವರೆ ಜಾಸ್ತಿ ಕೊಯ್ಕಂತ ಹೋಗ್ತೀವ್ರಿ ದಿವಸ. ಅದ್ನಿಗೆ ಹುಳ ಬೆಳದಂಗ ಒಂದೊಂದು ದಿವಸ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ದಿವಸ ಒಂದು 2 ವರೆ ಜಾಸ್ತಿ ಆಗ್ತವ್ರಿ. ಸಣ್ಣದಿದ್ದಾಳಿಂದ ಅಷ್ಟೇ ರೀ, ಇವತ್ತು 1 ತೆಕ್ಕಿ ತಿಂದಿತ್ತಂದ್ರೆ ನಾಳೆಗೆ ಇನ್ನೊಂದು ತೆಕ್ಕಿ ಹೆಚ್ಚಿಗೆ ತಗೊಂಬಂದು ಹಾಕ್ತವ್ರಿ. ಹೇಗೆ 2 ಹೊತ್ತು ಅಂದ್ರೆ ಟೈಮಿಂಗ್ ಏನಾರ ಕರೆಕ್ಟ್ ಟೈಮಿಂಗ್ ಅದು ಏನು? ಕರೆಕ್ಟ್ ಟೈಮಿಂಗ್ ಏನಿಲ್ಲರಿ, ತಾಸು ಹೆಚ್ಚು ಕಡಿಮೆ ಆಗ್ತಾರೆ. ಈಗ ಬೆಳಗ್ಗೆ ಒಂದ್ಸಲ ಇಬ್ಬನಿ ಜಾಸ್ತಿ ಬಿದ್ದಿತ್ತಂದ್ರೆ ಒಂದ ತಾಸು ತಡ್ಕಂತವ್ರಿ, ಇಬ್ಬನಿ ಸ್ವಲ್ಪ ಆರ್ದಿಗಳಿಗೆ ಹಾಕ್ಬೇಕಂತ ಹೇಳ್ತಾರ್ರಿ. ಮತ್ತೆ ಮಳೆ ಬೆಳೆ ಬಂದಾಗ ಮತ್ತೆ ತಾಸು ಹೆಚ್ಚು ಕಡಿಮೆ ಮಾತಾವ್ರಿ. ಈಗ ಈ ಟೈಪ್ ಹೊರಪಿತ್ತಂದ್ರೆ ಅದೇ ಸಾಯಂಕಾಲ ರೀ, 4:00-5:00 ಕೊಯ್ಯಕ್ ಚಾಲು ಮಾಡ್ತೀವಿ. ಇಲ್ಲ ಅಂದ್ರೆ ಜಾಸ್ತಿ ಮುಂಚೆ ಕೊಯ್ದು ಅಂದ್ರೆ ವಾತಾವರಣಕ್ಕೆ ತಪ್ಪಲ ಬಾಡತೈತೆ. ಹಂಗೆ ಕೊಯ್ಕೊಂಬಂದ ತಕ್ಷಣ ಹಾಕ್ಬಿಡ್ತೀರಿ? ಹಂಗೆ ಹ್ಮ್ ಕೊಯ್ದು ಹಾಕದ್ರಿ. ಈಗಿಲ್ಲ ಅಂದ್ರೆ ಮಂದಿ ಒಂದಿಬ್ಬರನ್ನ ಹೆಚ್ಚಿಗೆ ಕರ್ಕಂತವ್ರಿ ಜಾಸ್ತಿ ಲಾಸ್ಟ್ ಮೂಮೆಂಟ್ಗೆ. ಅಲ್ಲಿ ಕೊಯ್ಯೋರ್ ಕೊಯ್ತಿರ್ತೀವಿ, ತರೋರ್ ತರ್ತಿರ್ತಾರ, ಇಲ್ಲಿ ಹಾಕೋರ್ ಹಾಕ್ತಿರ್ತಾರ್ರಿ. ಈಗ ತಪ್ಪಲ ನೀವೇನು ಅದನ್ನ ಕೊಯ್ದು ಸಂಗ್ರಹ ಮಾಡಿ ಮೊದಲು ತಂದು ಕೊಯ್ದು ಇಡುದಿಲ್ಲ? ಇಡ ಕಡಿಮೆ ರೀ, ಒಂದ್ ಲೇಬರ್ ಇಬ್ಬರು ಲೇಬರ್ ಹೆಚ್ಚಿಗೆ ಕರ್ಕಂದು ಜಾಸ್ತಿ ಬೇಕಾತ್ತಲ್ರಿ, ಹಂಗಾಗಿ ಇಲ್ಲಿ ಹಾಕೋರ್ ಬೇರೆ ಕೊಯ್ಯೋರ್ ಬೇರೆ ಮಾಡಿಬಿಡ್ತೀವಿ. ನೋಡ್ರಿ, ರೇಷ್ಮೆ ಹುಳಿಗೆ ಬಹಳ ಒಂದು ಬಹಳ ಸೂಕ್ಷ್ಮದಂತ ಹುಳ, ಅದು ಭಯಂಕರ ರೋಗಗಳು ಬರ್ತಿರ್ತವೆ. ಆ ಚಾಕಿ ತರೋಕ್ಕಿಂತ ಮುಂಚೆ, ಚಾಕಿ ಕಟ್ಟುಕ್ಕಿಂತ ತಂದು ರೂಮ್ ಮನೆಯಲ್ಲಿ ಒಳಗಿಡೋಕ್ಕಿಂತ ಮುಂಚೆ ಯಾವ ರೀತಿ ನೀವು ಇದಕ್ಕೆ ಎಣ್ಣೆ ಹೊಡೆದು ಡಸ್ಟು ಸ್ಪ್ರೇ ಮಾಡೋದು ಮಾಡಿರ್ತೀರಿ ಎಲ್ಲ ಮನೆಗೆ? ಇದು ಬ್ಲೀಚಿಂಗ್ ಪೌಡರ್ ಹಾಕಿ ಮೊದಲು ತೊಳಿತೀವ್ರಿ, ಆಮೇಲೆ ಇಲ್ರಿ ಬ್ಲೀಚಿಂಗ್ ಪೌಡರ್ ಬುಡಕ ಹಾಕ್ತೀವ್ರಿ, ಆಮೇಲೆ ಡಕ್ಕಲ್ ಎಣ್ಣೆ ಹೊಡಿತೀವ್ರಿ, ಬ್ಯಾರೆಲ್ಲಾಗ ಕಲಸಿ ಓಟಕ್ಕೆ ಮ್ಯಾಲೆ ತಿನ್ನಿಸೋದು ಹಿಡಿತೀವ್ರಿ. ಆಮೇಲೆ ಬ್ಯಾರೆಲ್ಲಾಗ ಒಂದು 3-4 kg ಸುಣ್ಣ ಕಲಸಿ ರಾತ್ರಿಗೆ, ಬೆಳಗ್ಗೆ ಆ ನೀರನ್ನು ಮತ್ತೆ ಒಂದ್ಸಲ ಸ್ಪ್ರೇ ಮಾಡ್ತೀವ್ರಿ. ಹ್ಞೂ, ಏನಾನ ಒಂದು ಇಂಥವು ಕಲ್ಲು ಇರ್ತಾವಲ್ರಿ, ಅದಕ್ಕೆ ಕಟ್ಟಿಗೆಗೆ ಪಟಿಗೆಗೆ ದಾರದಾಗ ಎಲ್ಲಾರು ಕುಂತಿರ್ತಾವಲ್ರಿ, ಆ ನೀರು ಬಿತ್ತಂದ್ರೆ ಇದು ವಾಸನೆ ಸ್ಮೆಲ್ ಕಡಿಮೆ ಆಗಿಬಿಡ್ತ್ರಿ ಸುಣ್ಣದ ನೀರು ಬಿದ್ದರೆ. ಇಲ್ಲಾಂದ್ರೆ ಅದು ನಮ್ಮ ಇರ್ತಲ್ರಿ ವಾಸನೆ ಇರ್ತದೆ. ಈಗ ಅದನ್ನು ನೀವು ಚಾಕಿ ತರೋಕ್ಕಿಂತ ಮುಂಚೆ ಎಷ್ಟು ದಿವಸ ಮಾಡ್ತೀರಿ ಅದನ್ನು? 3 ತೊಳಿತೀವ್ರಿ, ಕಂಪಲ್ಸರಿ 3 ತಂದು ರೂಮ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತೀರಿ? ಹ್ಞೂ, ಬಾಗಿಲ ಕ್ಲೋಸ್ ಮಾಡಿ ಈಗ ಇನ್ನು 8 ದಿವಸ ಮುಂದಿರ್ಲಿಕ್ಕೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ತೊಳ್ಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಬೆಡ್ ಅಲ್ಲಿ ಏನಾದ್ರು ಪುಡಿಯೋದು ಹಾಕ್ತಿರ್ತೀರಿ? ಹುಳ ಎಲ್ಲ ತಿಂತಿರ್ತಾವ ಬರ್ತಿರ್ತಾವ, ಒಂದೇ ಜ್ವರ ಪಾಸ್ ಆಕತಿ, ಎರಡನೇ ಜ್ವರಕ್ಕೆ ಪಾಸ್ ಆಕತಿ, ಅವಾಗೆಲ್ಲ ಅವಕ್ಕೆ ಏನಾದ್ರು ಪುಡಿಯೋದು ಹಾಕ್ತಿರ್ತಾರೆ? ಅದು ಸುಣ್ಣ ರೀ, ಅದು ಅದಕ್ಕೇನು ಏನು ಆಗಂಗಿಲ್ಲ ರೀ, ಅದಕ್ಕೆ ಅದರದೇ ಅದು ಪುಡಿ. ಅದು ಅಂಕುಶ ಉಜಾತ್ ಪುಡಿ, ಇನ್ನೊಂದು ಸಂರಕ್ಷಣೆ ಅಂತ ಬರ್ತಾರೆ ಆ ಪುಡಿ ಅಂತವು ಕೆಲವೊಂದು ತಪ್ಪಲ ಜ್ವರದಿಂದ ಎದ್ದೇಳಾಗಾರಿ, ಜ್ವರದಿಂದ ಕೆಲವೊಂದು ಸಲ ತಪ್ಪಲ ನಿಧಾನ ತಿಂತಿರ್ತಾವಲ್ಲ ಅಂಥ ಟೈಮ್ನಾಗ ಅದ್ರನ್ನ ಉಗ್ಗಿ ಸ್ಪ್ರೇ ಮಾಡಿದ್ರೆ ಮತ್ತೆ ಸ್ವಲ್ಪ ತಪ್ಪಲ ಜಾಸ್ತಿ ತಿಂತಾವ್ರಿ, ಚುರುಕಾತಾವ ಘಾಟಕ್ಕ ಅದಕ್ಕೆ, ಅದರಿಂದ ಏನು ಉಳಕ್ಕೆ ಎಫೆಕ್ಟ್ ಇರಂಗಿಲ್ಲ ರೀ, ಏನಿರಂಗಿಲ್ಲ. ಎಷ್ಟು ಹಾಕ್ತಿರ ಅದನ್ನು ಪುಡಿ ಎಲ್ಲ, ಎಷ್ಟು ಒಂದು ಪಾಕೆಟ್ ಹಾಕ್ತಿರ್ತೀರ ಎಲ್ಲ ಹುಳುಗಳಿಗೆ ಹೆಂಗೆ ಉದುರಿಸ್ತೀರ ಅದು? ಅದನ್ನು ಬಟ್ಟೆಗ ಕಟ್ಟಿ ಉದುರಿಸ್ತೀವ್ರಿ, ಗುಲ್ಗುಲಿಸಿದ್ರೆ ಅದು ಎಲ್ಲ ದುಮ್ಮ ಆಗಿಬಿಡ್ತಾರೆ. ಹ್ಞೂ, ದುಮ್ಮ ಅತ್ಗಂತೈತ್ರಿ. ಈಗ ಮತ್ತೆ ಅದು ಹುಳ ಪೂರ ಗೂಡು ಕಟ್ಟುತನ ಎಲ್ಲ ಚಂದ್ರಿಕೆಯಿಂದ ತೆಗಿತಾನ, ತೆಳಗಿಂದ ಬೆಡ್ ಕ್ಲೀನ್ ಮಾಡೋದು ಅದು ಏನು ಮಾಡಂಗಿಲ್ಲ ಇಲ್ರಿ, ಏನಿಲ್ಲ. ಒಮ್ಮೆ ಈಗ ನೋಡ್ರಿ, ಈಗ ಎಲ್ಲ ಗೂಡು ಬಿಡಿಸಿವಲ್ಲ, ಇವು ಹೊರಗೆ ಹೋದ್ಮೇಲೆ ಅದ್ರನ್ನ ತೆಗೆದು. ಹ್ಞೂ, ಏನ್ ಮಾಡ್ತೀರ ಕಟ್ಟಿಗೆದು ಎಲ್ಲ? ಇಲ್ಲಿ ಬಗಲ ಹಾಕ್ತೀವ್ರಿ, ಇಲ್ಲಿ ಮುಂದ ಸ್ವಲ್ಪ ಕೊಳತಾಗ ಮತ್ತೆ ಅದನ್ನ ಹೊಲ್ದಾಗ ಹಾಕಿ ಅದನ್ನ ಬರ್ತಂತ. ಹೇಗೆ ಮತ್ತೆ ಮುಖ್ಯವಾಗಿ ಇಲ್ಲಿ ಹೇಳೋದು, ಬಹಳಷ್ಟು ರೋಗ ಬರ್ತಾವ, ಒಮ್ಮೆ ಲಾಸ್ ಆಗತ್ತ ಅಂತ ಹೇಳ್ತಾರೆ. ನಿಮಗೆ ಯಾವಾಗಾರ ಈಗ ಹಾಲು ಕಟ್ಟು ರೋಗ, ತೊಂಡೆ ರೋಗ, ಇವೆಲ್ಲ ಸುಣ್ಣ ಕಟ್ಟು ರೋಗ ಇವೆಲ್ಲ ಬಂದು ಏನಾರು ಲಾಸ್ ಆದದ್ದು? ಹಂಗೇನು ಆಗಿಲ್ರಿ, ಬರ್ತಾವ್ರಿ ಅವು, ಲಾಸ್ಟ್ ಮೂಮೆಂಟಿಗೆ ಬಂದರೆ ಏನು ಅನ್ಸಂಗಿಲ್ರಿ. ನಾಳೆಗೆ ಹಣ್ಣೊಳಗೆ ಗೂಡು ಕಟ್ಟಕ್ಕೆ ಬರ್ತಾವ ಅಂತಂತಂದ್ರೆ, ಇವತ್ತು ಬಂದಿತ್ತಂದ್ರೆ ಅದೇನು ಒಂದು 5 ಭಾಗ ಹಿಂಗೆ ಇರ್ತಾರೆ, ಅದು ನೀನು ಏನು ಸ್ವಚ್ಛ ಮಾಡಿದ್ರೆ ಅದು ಇದ್ದೇ ಇರ್ತಾವ್ರ, ಅಂತಪರಿ ಏನು ಆಗಂಗಿಲ್ರಿ. ಚಾಕಿ ಫಾಲ್ಟ್ ಆಗಬಾರ್ದ್ರಿ ನಮಗೆ, ಅಲ್ಲಿ ಚಾಕಿ ಏನೇನು ಫಾಲ್ಟ್ ಆಗಿತ್ತಂದ್ರೆ ಇಲ್ಲಿ ಅಷ್ಟು 4-5 ಎದ್ದಳಿಂದ ಚಲೋ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಬೇನಿ ಹಾಲು ರೋಗ ಆವಾಗಲಿಂದ ಚಲೋ ಆಗಿತ್ತಂದ್ರೆ ಅದು ಸ್ಮೆಲ್ಲಿಗೆ ಅದು ಆವಾಗಲಿಂದ ನಿಧಾನ ಆಗಿಬಿಡ್ತಾರೆ ಹುಳ. ಅಲ್ಲಿ ಚಾಕಿ ಪಾಸ್ ಆಗಿತ್ತಂದ್ರೆ ಚಲೋತ್ನಾಗೆ ಇಲ್ಲಿ ನಮಗೆ ಅಂತ ತಪ್ಪಲ ನಾಕ್ರಿ ಬರ್ತಾರೆ. ಈಗ ನೋಡಿ ನಿಮಗೆ ಈಗ 10-12 ಅನುಭವದೊಳಗೆ ಯಾವಾಗಾರ ಫೇಲ್ ಆಗೈತೆ ನಿಮ್ದು ರೇಷ್ಮೆ? ಪೂರ್ತಿ ಫೇಲ್ ಆಗಿಲ್ರಿ, ಒಕ್ಕಡಂಗ ಏನು ಆಗಿಲ್ರಿ ನಮ್ದು ಯಾವಾಗಲೂ. ಖರ್ಚಾರು ಬಂದತೆ ಹಾ, ಖರ್ಚು ಲಾಸ್ಟಿಗೆ ಅದು ಏನಂತ ಆಗಿಲ್ರಿ ಯಾವಾಗಲೂ. ಈಗ ರೇಷ್ಮೆ ಇಳುವರಿ ಚಲೋ ಬರಬೇಕು ಗೂಡು ಅಂತಂದ್ರೆ ಒಳ್ಳೆ ಸೊಪ್ಪು ಬೇಕಂತಾರೆ, ಮತ್ತೆ ಹಿಪ್ಪು ಹೇಳಿ ತೋಟಕ್ಕೆ ಏನು ಹಾಕ್ತಿರಿ ಗೊಬ್ಬರ? ಅದು ತಿಪ್ಪಿ ಗೊಬ್ಬರ ಹಾಕ್ತೀವ್ರಿ, ಅದನ್ನು ಹಾಕ್ತೀವ್ರಿ. ಏನು ಹಾಕ್ತೀರಿ ರಾಸಾಯನಿಕ ಗೊಬ್ಬರ? DAP 20-20 10-26 ಮಿಕ್ಸ್ ಮಾಡಿ ಹಾಕ್ತೀವ್ರಿ. ಏನಾರ ಅದಕ್ಕೆ ಹುಳ ಬಂತು, ಎಲೆಗೆ ರೋಗ ಬಂತು, ಏನಾರ ಅದಕ್ಕೆ ಸಿಂಪರಣೆ ಮಾಡ್ತೀರಿ? ಅದು ಎಣ್ಣೆ ನೋವಾನ ಐತ್ರಿ ಅದಕ್ಕೆ, ಇಲ್ಲಾಂದ್ರೆ ಅದು ಕೊರ ರೋಗ ಐತ್ರಿ, ಅದನ್ನು ತಂದು ಹೊಡಿತೀವ್ರಿ. ಸ್ಮಿಲೇಕದವರು ಅದ್ಯಾವುದು ಅವು ಕೊಟ್ಟಿರ್ತಾರ್ರಿ, ಅವನು ಹೊಡಿತೀವ್ರಿ, ಅದು ರೋಗ ಎಣ್ಣೆನ ಹೊಡಿತೀವ್ರಿ. ಅಂದ್ರೆ ನೀವ್ ಏನೇ ಬಂದ್ರು ಕೇಳಿ ಹೊಡಿತೀರಲ್ಲ? ಇಲ್ರಿ, ಆ ಒಂದೇ ಸಲ ಕೇಳಿದ್ರಿ, ಈ ತಿರುಗೇ ನಮಗೆ ಏನು ಏನು ಬದ್ಲಿದ್ದು ರೋ ಹುಳ ಬರಂಗಿಲ್ರಿ. ದ್ವಾಮಿ ಸಣ್ಣದ್ ನುಸಿ ದ್ವಾಮಿ ಬರ್ತಾರೆ, ಮುಟ್ರ ಆತವೆ ಎಲೆಗಳು, ಅದಕ್ಕೆ ಹೊಡ್ಕ ಮಾಡ್ಬೇಕ್ರಿ. ಹಾಂ, ಅದಕ್ಕೆ ಆಗ ಅದು ನುಸಿದ್ರೆ ಘಾಟಕ ಸತ್ತೋಗ್ಬಿಡ್ತ, ಇಲ್ಲಾಂದ್ರೆ ಆರಿ ಹೋಗ್ಬಿಡ್ತಾವ. ಬೇರೆ ಏನು ತಿನ್ನಂಗಿಲ್ರಿ. ಸೊಪ್ಪು ಹೇಗೆ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆಯಾ? ಬೇಸ್ ಬರ್ತಾರೆ. ನೀರೇನು ಡ್ರಿಪ್ ಮಾಡಿಸಿದ್ರೆ ಹಂಗೆ ಹರಿ ನೀರು ಬಿಡ್ತೀವಿ? ಹರಿ ನೀರು ಕಟ್ತೀವ್ರಿ. ಡ್ರಿಪ್ ಮಾಡ್ಸೋಕ್ಕೋಗಿಲ್ಲ? ಡ್ರಿಪ್ ಮಾಡಿಸೀವ್ರಿ, ಅದು ನಮಗೆ ಸೆಟ್ ಆಗ್ಲಿಲ್ಲರಿ, ತೆಗೆದಾಕ್ಬಿಟ್ಟಿವ್ರಿ. ನೀರು ಹೇಗೆ ಚೆನ್ನಾಗಿದೆ ನಿಮ್ಗೆ? ಹಾಂ, ನೀರು ಚೆನ್ನಾಗಿದೆ. ಬೇಸಿಗೆಯಲ್ಲಿ ಕಟ್ತಾರೆ, ಬೇಸಿಗೆಯಲ್ಲಿ 2 ತಿಂಗಳು ಭಾಳ ಬಿಸಿಲು ಇರ್ತಲ್ಲ, ಅವಾಗ ರೇಷ್ಮೆ ಬಂದ್ ಮಾಡಿರ್ತಾರೆ ಹೆಂಗೆ? ನಮಗೆ ಇಲ್ಲಿ ವಾತಾವರಣಕ್ಕೆ ಬರಂಗಿಲ್ರಿ ನಮಗೆ ಬೆಳೆಗಳು, ಅವಾಗ 2 ತಿಂಗಳು ಬಂದ್ ಮಾಡ್ತು. ಒಂಬದ ಆತ್ರಿ, ಕಟ್ ಮಾಡಿ ನಾವು ಗೊಬ್ಬರ ಒಬ್ಬರು ಹೊಡ್ಕೊಳ್ಳೋದ್ರಾಗ ರೆಡಿ ಆಗಿಬಿಡ್ತಾರೆ. ಹಂಗ ಅಂದ್ರೆ ಏಪ್ರಿಲ್ ಮೇದಾಗ ಮಾತ್ರ 2 ತಿಂಗಳ ಖಾಲಿ ಅಂದ್ರೆ ನಿಮ್ ಕಟಿಂಗು ಎಲ್ಲ ಹೊಲದ ಕೆಲಸ ಮುಗಿತೀವಿ. ಆ ಟೈಪ್ ಮಾಡ್ಕೊಂತೀವ್ರಿ ನಾವು. ಹೇಗೆ ನೀರಿಂದ ಅನುಕೂಲತೆಗಳಿದೆ? ಸೊಪ್ಪು ಚೆನ್ನಾಗಿ ಬಂದಿದೆ ನಿಮಗೆ, ಮತ್ತೆ ತಿಪ್ಪೆ ಗೊಬ್ಬರದ ವ್ಯವಸ್ಥೆ, ಬಹಳಷ್ಟು ತಿಪ್ಪೆ ಗೊಬ್ಬರ ಹಾಕ್ಬೇಕು, ಅದಕ್ಕೆ ಹೆಂಗ್ ಮಾಡ್ಕೋತಾರೆ? ಇದಾವ ಮನೇಲಿ ದನ? ಅದು ಐದವ್ರಿ, ಮನೆಗನೇ ಅದೇವ್ರಿ. ನಾವು ಬೇರೆ ತಲೆ ಕೊಂಡ್ಕೊಂತೀವ್ರಿ, ಒಂದು 35-40 ಟ್ರಿಪ್ಪು ಅಲ್ಲಿ ಬೇರೆ ಹಳ್ಳಿಗಳಾಗ ಸ್ವಲ್ಪ ಕಡಿಮೆ ರೇಟ್. ಹಿಂಗೆ ನಿಮಗೆ ಟ್ರಿಪ್ ಸಿಗ್ತದೆ ಗೊಬ್ಬರ? 1,000 ರೂಪಾಯಿ ಟ್ರಿಪ್ ಸಿಗ್ತಾವ್ರಿ. ಅಲ್ಲಿಂದ ನಮ್ಮ ಮನೆ ಗಾಡಿ ಐತೆ ಅಲ್ರಿ, ಟ್ಯಾಕ್ರಿ, ನಾವು ಅದರಲ್ಲೇ ಹೊಡ್ಕೊಂಬಿಡ್ತೀವ್ರಿ. ಹೀಗೆ ರೇಷ್ಮೆ ಕೃಷಿಯಿಂದ ಟ್ರ್ಯಾಕ್ಟರ್ ಮಾಡ್ಕೊಂಡ್ರಿ ನೀವು? ಇಲ್ರಿ, ಮೊದಲು ಗದ್ದೆ ಮಾಡ್ತಿದ್ದೀನಿ, ನಾನು ಭತ್ತ ಬೆಳೀತಿದ್ದೀವ್ರಿ, ಬೇರೆದವ್ರದ್ದು ಲೂಜಿಂಗ್ ಮಾಡ್ತಿದ್ವಲ್ಲ, ಅವಾಗ ತಗೊಂಡಿದ್ದು ಗಾಡಿ, ಅವಾಗಲಿಂದ ಹಂಗಾಯ್ತ್ರಿ. ಲೀಸ್ ಮಾಡೋದು ಬಿಟ್ರಿ ಈಗ? ಹಾಂ, ಅದು ಬಿಟ್ಟು ಇದು ಮಾಡಿದ್ದೀವ್ರಿ. ಯಾಕೆ ಮತ್ತೆ ಅದನ್ನು ಮಾಡ್ಬೋದಾಗಿತ್ತು ಜೊತೆ? ಅದಕ್ಕೆ ಬರ್ತಾ ಬರ್ತಾ ಗೊಬ್ಬರ ರೇಟ್ ಜಾಸ್ತಿ ಹಾಕ್ಯಂತ ಹೋಗ್ತಲ್ರಿ. ಈಗ ಇನ್ನು ಮನೆ ಗದ್ದೆ ಆದ್ರೆ ನಡಿತೇವ್ರಿ, ಲೂಜಿಗೆ ಮಾಡಿದ್ವು. ಹಾಂ, ಹಂಗಾಗಿ ಬೇಡ ಅಂತಂದು ನಾವೇ ಒಲ್ಲಂದು ಇದನ್ನ ಮಾಡಿಕೊಂಡಿವ್ರಿ. ದುರ್ಗಪ್ಪ ಅವರೇ, ರೇಷ್ಮೆ ಕೃಷಿ ಮಾಡುವಂಥವ್ರಿಗೆ ಏನು ಹೇಳ್ತೀರಿ? ರೇಷ್ಮೆ ಕೃಷಿ ಮಾಡ್ಬೇಕ್ರಿ, ದುರ್ಗಪ್ಪ ಅವರು ಒಳ್ಳೆ ಲಾಭ ಪಡ್ಕೊಳಕತ್ತಾರೆ, ನಾವು ಮಾಡ್ಬೇಕಂತೇಳಿ ನಿಮ್ಮನ್ನು ನೋಡಿ ಮಾಡಿದಂಥವ್ರು ಇಲ್ಲೇ? ಹಾಂ, ಅದೇ ರೀ ಈಗ್ಯಾರ ಕೇಳ್ತಾರ್ರಿ, ಅಲ್ಲಪ್ಪ ಅದ್ರ ಬಗ್ಗೆ ಮಾಹಿತಿ ಹೇಳು ಹೆಂಗ ಹೆಂಗ ಅಂತ. ಅದು ಈಗ ನೀವು ಹಚ್ತು ಅಂದ್ರೆ ಏನನ್ನ ಹೇಳ್ತೀವಪ್ಪ, ಮತ್ತು ಈಗ ನಿಮ್ಮ ಹೊಲ್ದಾಗ ಬೆಳೆ ಇಟ್ಕೊಂಡು ಮಾಹಿತಿ ಹೇಳಂದ್ರೆ ಹೆಂಗ? ಈಗ ಯಾರವನ್ನು ಕಟಿಗೆ ಉಳಿದಿದ್ವು ಅಂದ್ರೆ ತಂದು ಸಸಿ ಮಾಡಿಕರಿ, ಇಲ್ಲಾಂದ್ರೆ ಅಲ್ಲಿ ರೇಷ್ಮೆ ಇಲಾಖೆದಾಗ ಹೋರು ಅವ್ರ ತಕ್ಕ ಫಾರಮ್ನಾಗ ಇದ್ದು ಅಂದ್ರೆ ಅವರು ಕೊಡ್ತಾರಂತ ಹೇಳ್ತವ್ರಿ. ನೀವು ಸಸಿ ಮಾಡ್ಬೋದು ಏನಾದ್ರು ಕಟಿಂಗ್ ಕಟಿಗೆ ಉಳಿದಿರ್ತಾವ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ರೀ? ಯಾವಾಗಾದ್ರೂ ಸಸಿಗಳನ್ನ? ಇಲ್ರಿ, ನಾವು ಮೊಲ ಕಚ್ಚಕ್ಕ ಅಷ್ಟೇ ಮಾಡಿದ್ದೀವಿ ರೀ ನಾವು. ಏ, ಕಟಿಗೆ ಭಾರಿ ಚಲೋ ಬರ್ತಾರೆ ತಳಿ? ಇವನ್ ರೀ, ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದ? ಹ್ಞೂ, ಚೆನ್ನಾಗಿ ಬರ್ತಾರೆ. ಅಂದ್ರೆ ನಿಮ್ಮ ನೋಡಿ ಈಗ ಆಲ್ರೆಡಿ ಯಾರು ಚಾಲು ಮಾಡ್ಯಾರ ನಿಮ್ಮ ಕವಿತಾಳ್ನಲ್ಲಿ? ಹ್ಞೂ, ಮಾಡ್ಯಾರ್ರಿ. ಅಲ್ಲಿ ಮುಸಲ್ಮಾನ್ರು ಒಂದು ಹುಡುಗ ಮಾಡ್ಯಾನ್ರಿ, ಇನ್ನೊಬ್ಬತ ಮುಸಲ್ಮಾನ್ರು ಹುಡುಗ ಕಡೆ ಕೆಳಗೆ ಈಗ ಈ ವರ್ಷ ಹಚ್ಚನ್ರಿ. ನಿಮ್ಮ ಜೊತೆ ಯಾರ್ಯಾರು ಬರ್ತಾರೆ ಈಗ ಗೂಡು ತಗೊಂಡ್ ಮತ್ತೆ ಇಲ್ಲೆಲ್ಲ ಸುತ್ತಮುತ್ತು? ಈಗ ನಮ್ಮೂರಾಗ ಇಲ್ಲಿ ಕವತಾಳದಾಗ 4 ಮಂದಿ ಇದೀವ್ರಿ, ಅಲ್ಲಿ ಉಶ್ಯಾಂಪುರ ಸೈದಾಪುರದಾಗ ಅಲ್ಲಿ ಒಂದಿಬ್ರು ಇದಾರೆ. ಎಲ್ಲರೂ ಒಮ್ಮೆ ಮೊಟ್ಟೆ ಚಾಕಿ ತರ್ತಾರೆ ಅಷ್ಟು ಒಮ್ಮೆ? ಹ್ಞೂ, ಒಮ್ಮೆ ಅಲ್ಲಿಂದ ಹೇಳಿದ್ರೆ ಅವರು 4,000 ಲಿಂಕ್ಸ್ ತಂದಾರ್ರು, ಒಂದ್ಸ ಎಲ್ಲರಿಗೆ ಕೊಟ್ಟೋಗಿ ಬಿಡ್ತಾರೆ. ಕೆಲವೊಬ್ರು ಲೇಬರ್ ಪವರ್ ಏನೇನು ಶಾರ್ಟೇಜ್ ಇತ್ತಂದ್ರೆ ಒಂದ್ ದಿವಸ ಹಿಂದೆ ಆಗ್ಯಾರ್ರಿ. ಈಗ ನಮ್ದು ನಿನ್ನೆ ಬಿಡಿಸೋದಾಯ್ತು, ಇವತ್ತು ಹೋಗ್ಬೋದಿತ್ತು, ಅವ್ರಿಗೆ ಸ್ವಲ್ಪ ಲೇಬರ್ ಸಿಕ್ಕಿಲ್ಲಲ್ಲ, ಇನ್ನ ಬಿಡಿಸೋದೈತ್ರಿ. ಗೂಡುಗಳನ್ನ 8 ದಿವಸ ಇಡ್ಬೋದು ನೀವು? ಹಂಗ ಬಿಡಿಸಿ ಇವ್ನು, ಏನಾಗದಲ್ಲ ಇವು ಜಾಸ್ತಿ ದಿವಸ ಇಡಕ್ ಬರಂಗಿಲ್ರಿ. ಇದು ತೂತ ಹಾಕ್ಯಂದು ವೇಸ್ಟ್ ಆಗ್ಬಿಡ್ತಲ್ರಿ. ನಾವು ಬಿಡಿಸಿ ಒಂದ್ ದಿವಸ 2 ದಿವಸದಾಗ ಹೋಗ್ಬಿಡ್ತೀವ್ರಿ, ಎಲ್ಲಾರು ಆಗ್ಬಿಡ್ತಾವ ಬಿಡಿಸೋ. ಒಂದೇ ದಿವಸ ಏನ್ ಕಡಿಮೆ ಹೆಚ್ಚು ಕಡಿಮೆ ತಡಿಬೇಕಂದ್ರಿ. ಒಳ್ಳೇದು ದುರ್ಗಪ್ಪ ಅವ್ರೆ, ನಿಮಗೆ ರೇಷ್ಮೆ ಕೃಷಿ ನೆಮ್ಮದಿ ತಂದದ, ಲಾಭ ಇದೆ ನಿಮ್ಗೆ? ಹಾ, ಲಾಭ ಐತ್ರಿ. ಒಳ್ಳೇದು, ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೆಳಗರೆ, ಇದುವರೆಗೂ ಕವಿತಾಳ್ ಗ್ರಾಮದ ರೈತರಾದ ದುರ್ಗಪ್ಪ ಅವರ ರೇಷ್ಮೆ ಕೃಷಿ ಅನುಭವಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುರೆ, ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं,

ಅರ್ಧ ಒಂದು ಬ್ಯಾಗ್ ನ್ಯಾನೋ, ಒಂದು ಬ್ಯಾಗು ಸಾಂಪ್ರದಾಯಿಕ ಯೂರಿಯಾಗೆ ಸಮನಾಗಿರುತ್ತೆ. ಇದು ಒಂದು ಬಾಟ್ಲಿ ಇರೋದ್ರಿಂದ ಆರಾಮಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಕೈ ಚೀಲದಲ್ಲಿ ಇಟ್ಕೊಂಡು ನಾವು ಬರ್ಬೋದು, ಯಾವುದೇ ತರಹದ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಕಾಸ್ಟ್ ಅಂತೂ ಬೀಳೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಮಾರ್ಕೆಟಲ್ಲಿ ಹೋಗಿ ಅಥವಾ ಆನ್ಲೈನಲ್ಲೂ ಕೂಡ ಇದನ್ನು ಪರ್ಚೇಸ್ ಅನ್ನು ಮಾಡ್ಬೋದು. ಈಗ ಒಂದು 50 ಕೆಜಿಯ ಯೂರಿಯಾ ಬ್ಯಾಗ್ ಅಂದ್ರೆ ನಮ್ಮ ಏನು ಸಾಂಪ್ರದಾಯಿಕ 45 ಕೆಜಿ ಒಂದು ಯೂರಿಯಾ ಬ್ಯಾಗ್ ಅನ್ನ ಭೂಮಿಗೆ ಹಾಕಿದಾಗ ಎಷ್ಟು ಪೋಷಕಾಂಶಗಳು ಬೆಳೆಗೆ ಸಿಗ್ತವೆ, ಅದೇ ರೀತಿ ಈ ಒಂದು ಅರ್ಧ ಲೀಟರ್ ಅಂದ್ರೆ 500 ml ನ್ಯಾನೋ ಯೂರಿಯಾವನ್ನ ಬಳಸಿದಾಗ ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಬೆಳೆಗೆ ಸಿಗ್ತಾವಂತಿರ್ತಾವ ಹೇಗೆ? 100% ಈಗ ಏನಂತಂದ್ರೆ ನ್ಯಾನೋ ಯೂರಿಯಾವನ್ನ ನಾವು ಕಂಪ್ಲೀಟ್ ಆಗಿ ಯೂರಿಯಾ ಗೊಬ್ಬರವನ್ನ ರೀಪ್ಲೇಸ್ ಮಾಡ್ರಿ ಅಂತ ನಾವು ಹೇಳ್ತಾ ಇಲ್ಲ. ನಾವ್ ಹೇಳ್ತಕ್ಕಂಥದ್ದು ನ್ಯಾನೋ ಯೂರಿಯಾವನ್ನ ಮೇಲುಗೊಬ್ಬರವಾಗಿ ಉಪಯೋಗವನ್ನ ಮಾಡಬೇಕು. ಯಾಕಂದ್ರೆ ಸಾಂಪ್ರದಾಯಿಕ ಯೂರಿಯಾ 1 ಕ್ವಿಂಟಲ್ ಇತ್ತಂತಂದ್ರೆ ಅದರಲ್ಲಿ 50 ಕೆಜಿ ಮೂಲ ಗೊಬ್ಬರವಾಗಿ ಸಾಂಪ್ರದಾಯಿಕ ಯೂರಿಯಾವನ್ನ ಹಾಕಬೇಕಾಗುತ್ತೆ. ನ್ಯಾನೋ ಯೂರಿಯಾವನ್ನ ನಾವು 30 ದಿವಸಗಳ ನಂತರ ಅಥವಾ ಬಿತ್ತಿದ 30 ದಿವಸಗಳ ನಂತರ ಮತ್ತೆ 45 ದಿವಸಗಳ ನಂತರ ನಾವು ಸಿಂಪರಣೆಯನ್ನ ಮಾಡಬೇಕು. ಇದನ್ನ ಮೇಲು ಗೊಬ್ಬರವಾಗಿ ಸಿಂಪರಣೆಯ ಮುಖಾಂತರ ಉಪಯೋಗವನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಭೂಮಿಗೆ ಹಾಕಬಾರದು. ಸೊ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಒಂದು ಪರಿಣಾಮಕಾರಿ ಆಗುತ್ತೆ. 50% ಸಾಂಪ್ರದಾಯಿಕ ಯೂರಿಯಾವನ್ನ ನಾವು ರೀಪ್ಲೇಸ್ ಮಾಡಬಹುದು. ರೀಪ್ಲೇಸ್ 100% ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಾಗೇನೆ ಸೆಂಟ್ರಲ್ ಗೌರ್ಮೆಂಟ್ನವರು ಕೂಡ ಇಫ್ಕೋ ಕಂಪನಿಯವರು ಕೂಡ ಮೂಲ ಗೊಬ್ಬರವಾಗಿ ಯೂರಿಯಾವನ್ನ 50% ಉಪಯೋಗವನ್ನು ಮಾಡ್ರಿ, ಮೇಲು ಗೊಬ್ಬರವಾಗಿ ನ್ಯಾನೋ ಯೂರಿಯಾವನ್ನ ನೀವು 2 ಬಾರಿ ಸಿಂಪರಣೆಯನ್ನ ಮಾಡಿದ್ರೆ ಉತ್ತಮವಾಗಿರತಕ್ಕಂಥ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ. ಈಗಾಗಲೇ ಅನೇಕ ಸಂಶೋಧನೆಗಳು ಕೂಡ ಇದರ ಬಗ್ಗೆ ನಡೆದವೆ. ಈಗ ಭಾರತ ಸರ್ಕಾರದವರು ಇದರ ಬಗ್ಗೆ 94 ಬೆಳೆಗಳ ಮೇಲೆ ಪ್ರಯೋಗವನ್ನು ಮಾಡಿದರೆ ಸುಮಾರು 11,000 ಪ್ರಯೋಗಗಳನ್ನು ಮಾಡಿಬಿಟ್ಟು ನಂತರ ಇದನ್ನು ಮಾರ್ಕೆಟ್ಗೆ ಬಿಟ್ಟಿದ್ದಾರೆ. ಇದರಿಂದ 90% ಸಾರ್ವಜನಿಕದ ಒಂದು ದಕ್ಷತೆಯನ್ನು ಹೆಚ್ಚಿಸಬಹುದು. ಈಗ ಸಾಂಪ್ರದಾಯಿಕ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ 30-50% ನಮಗೆ ಸಾರಜನಕ ಉಪಯೋಗ ಆಗುತ್ತೆ, ಉಳಿದದ್ದು ನೈಟ್ರೇಟ್ ರೂಪದಲ್ಲಿ ಅಥವಾ ಅಮೋನಿಕಾ ರೂಪದಲ್ಲಿ ನಮಗೆ ಲಾಸ್ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ 90% ಸಾರಜನಕ ಉಪಯೋಗವನ್ನು ಆಗುತ್ತೆ. ಇದರಿಂದ ಬಹಳ ಪರಿಣಾಮಕಾರಿಯಾಗಿ ಇಳುವರಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಮುಖ್ಯವಾಗಿ ಭತ್ತವನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಬೆಳೀತಾರೆ, ಮೇಲು ಗೊಬ್ಬರವಾಗಿ 2-3 ಸಾರಿ ಯೂರಿಯಾವನ್ನು ಭತ್ತಕ್ಕೆ ಕೊಡ್ತಿರ್ತಾರೆ. ಇಲ್ಲಿ ಭತ್ತವನ್ನು ಬೆಳೆಯುವಂತಹ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಯಾವ ರೀತಿ ಬಳಸಬಹುದು? ಇಲ್ಲಿ ಭತ್ತವನ್ನು ಬೆಳೀತಕ್ಕಂಥ ರೈತರಿಗೆ ಒಂದು ಕ್ಲೂ ಅಥವಾ ಒಂದು ಮಾಹಿತಿ ಏನಪ್ಪ ಅಂತಂದ್ರೆ, ನೀವೇನು ಮೂಲ ಗೊಬ್ಬರವಾಗಿ ಯೂರಿಯಾವನ್ನು ಉಪಯೋಗವನ್ನು ಮಾಡ್ತಿರೋ ಅದನ್ನ ನೀವು ಮೂಲ ಗೊಬ್ಬರವಾಗಿ ಉಪಯೋಗವನ್ನು ಮಾಡಿ. ಸಾಮಾನ್ಯವಾಗಿ ಭತ್ತ ಬೆಳೀತಕ್ಕಂಥ ರೈತರು 10 ದಿವಸಕ್ಕೆ 1 ಯೂರಿಯಾ ಗೊಬ್ಬರವನ್ನ ಹಾಕ್ತಲೇ ಇರ್ತಾರೆ. ಆಲ್ಮೋಸ್ಟ್ ಶಿಫಾರಸ್ಸಿಗಿಂತ 2-3 ಪಟ್ಟು ಯೂರಿಯಾ ಗೊಬ್ಬರವನ್ನ ಹಾಕ್ತಾರೆ. ಈ ನ್ಯಾನೋ ಯೂರಿಯಾವನ್ನ ನಾಟಿ ಮಾಡಿದ 30 ದಿವಸ ಆದ ನಂತರ ಅಂದರೆ ಕವಲೊಡೆಯುವ ಸಮಯದಲ್ಲಿ, ಕವಲು ಬರ್ತಕ್ಕಂಥ ಸಮಯದಲ್ಲಿ ಒಂದು ಬಾರಿ ಸಿಂಪರಣೆಯನ್ನು ಮಾಡಬೇಕು. ಅದೇ ರೀತಿ ಹೂ ಬಿಡ್ತಕ್ಕಂಥ ಮುಂಚಿತವಾಗಿ 1 ಸಿಂಪರಣೆಯನ್ನು ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಇದರ ಬಗ್ಗೆ ವಿಶ್ವವಿದ್ಯಾಲಯಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಸಂಶೋಧನಾ ಕೇಂದ್ರಗಳಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ನಾಟಿ ಮಾಡಿದ 30 ದಿವಸಗಳ ನಂತರ ಮತ್ತು 45 ದಿವಸಗಳಿಗೆ 1 ನಾವು ಸಿಂಪರಣೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಆಗುತ್ತೆ. ಇದರಿಂದ 50% ಸಾಂಪ್ರದಾಯಿಕ ಯೂರಿಯಾವನ್ನು ನಾವು ರೀಪ್ಲೇಸ್ಮೆಂಟ್ ಮಾಡ್ದಂಗಾಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ, ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಈ ನ್ಯಾನೋ ಯೂರಿಯಾವನ್ನ ಸಿಂಪರಣೆ ಮುಖಾಂತರ ಮಾತ್ರ ಬೆಳೆಗಳಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳಿದ್ರಿ, ಇದನ್ನ ಯಾವ ರೀತಿ ಸಿಂಪರಣೆ ಮಾಡಬೇಕು, ಹೇಗೆ ಸಿದ್ಧಪಡಿಸಬೇಕು, ಬಳಸ್ತಕ್ಕಂಥ ವಿಧಾನ, ಜೊತೆಗೆ ಯಾವ ರೀತಿ ನಾವು ಸಿಂಪರಣೆ ಮಾಡಿದ ಮೇಲೆ ಯಾವ ರೀತಿ ಬೆಳೆಯಲ್ಲಿ ಕೆಲಸವನ್ನ ಮಾಡುತ್ತೆ? ಈಗ ಸಾಮಾನ್ಯವಾಗಿ ಒಂದು ನ್ಯಾನೋ ಯೂರಿಯಾ 500 ml ಬಾಟ್ಲಲ್ಲಿ ಅಥವಾ 1/2 ಲೀಟರ್ ಬಾಟ್ಲಲ್ಲಿ ಬರುತ್ತೆ. ಇದನ್ನ ಉಪಯೋಗಿಸ್ತಕ್ಕಂಥ ಮುಂಚಿತವಾಗಿ ಅದನ್ನ ನಾವು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಉಪಯೋಗವನ್ನು ಮಾಡಬೇಕಾಗುತ್ತೆ. ನಮ್ಮ ಒಂದು ಸಂಶೋಧನೆಯ ಪ್ರಕಾರ 2-4 ml 1 ಲೀಟರ್ಗೆ ಬೆರೆಸ್ಬಿಟ್ಟು ಸಿಂಪರಣೆಯನ್ನ ಮಾಡಬೇಕು. ಅದು ಭತ್ತಕ್ಕಾದ್ರೆ ಈಗಾಗಲೇ ತಿಳಿಸಿರುವಂತೆ 30 ದಿವಸ ಮತ್ತು 45 ದಿವಸಕ್ಕೆ ನಾವು ಉಪಯೋಗವನ್ನು ಮಾಡಬೇಕು. ಯಾವಾಗ ನಾವು ಸಿಂಪರಣೆಯನ್ನ ಮಾಡ್ತೀವೋ ಇಮ್ಮಿಡಿಯೇಟ್ ಆಗಿ ಎಲೆಗಳಲ್ಲಿರ್ತಕ್ಕಂಥ ರಂಧ್ರಗಳಿಗೆ ಹೋಗುತ್ತೆ ಫಸ್ಟು, ನಂತರ ಕೋಶಕ್ಕೆ ಹೋಗುತ್ತೆ. ಕೋಶದಿಂದ ಮತ್ತೆ ಫ್ಲೂಯಮ್ ಅಂತಕ್ಕಂಥ ನಾಳಗಳಿಗೆ ಬಂದ್ಬಿಟ್ಟು ಎಲೆ, ಕಾಯಿ ಮತ್ತೆ ಹೂಗಳಿಗೆ ಮತ್ತು ಬೇರುಗಳಿಗೆ ಅದು ಹರಡುತ್ತೆ, ಬೇಗ ಹರಡುತ್ತೆ. ಇದನ್ನ ಆದಷ್ಟು ನಾವು ಬೆಳಿಗ್ಗೆ ಅಥವಾ ಸಾಯಂಕಾಲ ಸಿಂಪರಣೆ ಮಾಡೋದು ಬಹಳ ಉತ್ತಮ. ಸಿಂಪರಣೆಯನ್ನ ಯಾವಾಗಲೂ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾಡ್ತಾರೆ. ಇಲ್ಲಿನೂ ಕೂಡ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲವನ್ನು ಉಪಯೋಗವನ್ನು ಮಾಡಿದರೆ ಉತ್ತಮವಾಗುತ್ತೆ, ಆಮೇಲೆ ಹೆಚ್ಚು ಕೂಡ ಪರಿಣಾಮಕಾರಿ ಆಗುತ್ತೆ. ಆದಷ್ಟು ಉಪಯೋಗ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪಯೋಗವನ್ನು ಮಾಡ್ಬೋದು. ಕೆಲವೊಂದು ಕೀಟನಾಶಕಗಳ ಜೊತೆಗೆ, ಕೆಲವೊಂದು ರೋಗನಾಶಕಗಳ ಜೊತೆಗೂ ಕೂಡ ಮಿಕ್ಸ್ ಮಾಡ್ಬೋದು. ಕೆಲವೊಂದು ಕರಗ್ತಕ್ಕಂಥ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳ ಜೊತೆಗೂ ಕೂಡ ನಾವು